ಶರಣು ಶರಣು ಶ್ರೀ ರಾಘವೇಂದ್ರ ಮೊರೆ ಹಾಕುವರ ನಿರುತ ಕರುಣದಿಂದಲೇ ಕಾಯುವ ಸರಸತಿಯ ವಾದ ಪುತ್ರ ಪರಮ ಪರಿಪರಿಯ ದುಃಖದಿ ಬಳಲಿ ಬಂದಾಗಿಗರ ಬರದಿಂದ ಸಂತೈಸಿ ದುಃಖಗಳ ನೀಡಾದ್ರೆ ಕರ ಮುಗಿದು ಬೇರುವರ ಅಭೀತಗಳ ನೀವ ನಿಜ ವರದ ಕಮಲೇಶ ಪ್ರಿಯ ಕರ ಬಿಡಿದು ಪೊರೆಗೈಯ ಚಲನು ಚಲನು ಶ್ರೀ